ಎಲ್ಕೆ ಅತೀಕ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು. ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ದುಡಿಯೋಣ ಬಾ ಕ್ಯಾಂಪೇನ್ ಅನ್ನು ನಾವು ಮಾಡ್ತೇವೆ. ಬೇಸಿಗೆ ಬಂದಿದೆ, ಕೃಷಿ ಚಟುವಟಿಕೆಗಳು ಕಡಿಮೆ ಆಗಿವೆ. ಈ ಒಂದು ಅವಧಿಯಲ್ಲಿ ಜನಗಳಿಗೆ ಉದ್ಯೋಗದ ಅಗತ್ಯತೆ ಜಾಸ್ತಿ ಇರ್ತದೆ, ಅದರಿಂದ ಬೇಡಿಕೆ ಜಾಸ್ತಿ ಆಗ್ತದೆ. ಹಾಗಾಗಿ ಎಲ್ಲಾ ಪಿಡಿಒಗಳಿಗೆ ನಾನು ಕೋರ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ದುಡಿಯೋಣ ಬಾ ಕ್ಯಾಂಪೇನ್ ಇದೆ, ಯಶಸ್ವಿ ಮಾಡಬೇಕು. ಜನಗಳಿಗೆ ಕೂಲಿಗೆ ಬೇಡಿಕೆ ಇದ್ದಾಗ ಅವರಿಗೆ ಕೂಲಿ ಕೊಡಬೇಕು ಅನ್ನೋ ಒಂದು ಮಾತನ್ನ ನಾನು ಈ ಮೂಲಕ ಹೇಳಬಯಸ್ತೇನೆ. ಕೇಳುಗರೆ, ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ಬಿಜಿ ಮಂಜೇಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಕೇಳೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ಬಿಜಿ ಮಂಜೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳ್ತಾ ಇದ್ರಿ. ಬನ್ನಿ, ಇವತ್ತು ಈ ಸಂದರ್ಶನದ ಮುಂದುವರೆದ ಭಾಗವನ್ನ ಕೇಳೋಣ. ಈ ರೇಷ್ಮೆನಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ವಿಜ್ಞಾನಿಗಳು ಕೂಡ ಹೇಳ್ತಾರೆ, ನಮ್ಮ ಅಧಿಕಾರಿಗಳು ಕೂಡ ಹೇಳ್ತಾರೆ. ಸ್ವಚ್ಛತೆ ಕಾಪಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬೆಳೆ ಚೆನ್ನಾಗಿ ಬರೋದಿಲ್ಲ. ಪ್ರತಿ ಸಾರಿ ನಾವು ಹೊಸ ಮೊಟ್ಟೆ ಅಥವಾ ಚಾಕಿ ತಂದಾಗಲೂ ಕೂಡ ಸ್ವಚ್ಛತೆಯನ್ನ ತುಂಬಾ ಚೆನ್ನಾಗಿ ಕಾಪಾಡಬೇಕು. ಏನೆಲ್ಲ ಸ್ವಚ್ಛತೆಯನ್ನ ಮಾಡ್ತೀರಾ ಮತ್ತೆ ಹೇಗೆ ಮಾಡ್ತೀರಾ ಸರ್? ಏನ್ ಸ್ವಚ್ಛತೆ ಅಂತಂದ್ರೆ, ನಾವು ರೇಷ್ಮೆ ಮನೆಗೆ ನಾವು ಹೋಗ್ಬೇಕಾದ್ರೆ ಮುಂಚೆ ನಾವು ಮೊದಲು ಬ್ಲೀಚಿಂಗ್ ಸ್ಪ್ರೇ ಮಾಡ್ತೀವಿ ಸರ್. ಮೊದಲು ನಾವು ಹಳೆ ರೋಗಾಣುಗಳು ಇರಬಾರ್ದು ಅಂತ ಸುಣ್ಣ ತಿಳಿ ಮೊದಲು ತೊಳ್ಕೊಂಡು ಆಮೇಲೆ ಬ್ಲೀಚಿಂಗ್ ಒಂದ್ಸರಿ ಸ್ಪ್ರೇ ಮಾಡ್ತೀವಿ. ನೆಕ್ಸ್ಟ್ ಡೆಕಾಲ್ ಬರುತ್ತೆ ರೇಷ್ಮೆ ಇಲಾಖೆಯಿಂದ, ಡೆಕಾಲು ಸುಣ್ಣ ಮತ್ತೆ ಅಂಕುಶ್ ಪೌಡರ್ ಆಗಲಿ ಪ್ರತಿಯೊಂದು ನಮಗೆ ಸಲಕರಣೆಗಳಲ್ಲಿ ಪ್ರತಿಯೊಂದು ನಮಗೆ ಸಪೋರ್ಟ್ ಮಾಡ್ತಾರೆ. ನಾವೆಲ್ಲ ತಂದ್ಬಿಟ್ಟು ಒಂದ್ಸಲಿ ನಾವು ತುಂಬಿದ್ದು ತಿಳಿ ನೀರು ಸ್ಪ್ರೇ ಮಾಡ್ತೀವಿ, ಎರಡನೇ ಸಲ ಬ್ಲೀಚಿಂಗ್ ಮಾಡ್ತೀವಿ, ಮೂರನೇ ಸಲ ನಾವು ಡೆಕಾಲ್ ಹೊಡೆದ್ಬಿಟ್ಟು ನಾಲ್ಕನೇ ಸಲ ಸುಚಿ ಅಂತ ಹೇಳಿ ಒಂದು ಇದು ಬರುತ್ತೆ, ಕ್ಲೋರೋಫೆಕ್ಟ್ ಅಂತ ಹೇಳಿ ಔಷಧಿ ಬರುತ್ತೆ ಡಿಸ್ಇನ್ಫೆಕ್ಷನ್ದು, ಅದನ್ನ ಸ್ಪ್ರೇ ಮಾಡ್ಬಿಟ್ಟು ಲಾಸ್ಟಿಗೆ ಎಲ್ಲ ಕಿಟಕಿ ಬರಲಿಲ್ಲ ನೀಟಾಗಿ ಓಪನ್ ಮಾಡ್ಬಿಡ್ತೀವಿ ಸರ್. ಓಪನ್ ಮಾಡಿ 8 ದಿವಸ 10 ದಿವಸ ನಾವು ನೀಟಾಗಿ ಗಾಳಿ ಬೆಳಕು ಬರಂಗೆ ಎಲ್ಲ ಕಿಟಕಿನ ಓಪನ್ ಮಾಡಿ ನಾವು ಅದನ್ನ ಇದು ಮಾಡ್ತೀವಿ ಸರ್. ಆಮೇಲೆ ನಾವು ಇಲ್ಲಿ ಮರಿ ತಂದು ಹಾಕಿದ್ದು ಬೆಳಗ್ಗೆಯಿಂದ ನಾವು ಪಾದ ನಾವು ಊರ್ತಿವಲ್ಲ ಸರ್ ಎಂಟ್ರೆನ್ಸ್, ಅಲ್ಲಿ ನಾವು ಡೆಕಾಲ್ ಹಾಕತ್ತೀವಿ. ನಾವು ಡೆಕಾಲು ಮತ್ತೆ ಸುಚಿ ಅಂತ ಬರುತ್ತೆ ಅದರಲ್ಲಿ ನಾವು ಕೈ ತೊಳ್ಕೊಂಡು ನಾವು ಒಳಗಡೆ ಹೋಗ್ಬೇಕು. ಇಲ್ಲಿ ಹೆಂಗೆ ಅಂತಂದ್ರೆ ರೇಷ್ಮೆ ನಾವು ಎಷ್ಟು ಶುದ್ಧವಾಗಿರ್ತೀವೋ ನಮ್ನ ಅಷ್ಟೇ ಚೆನ್ನಾಗಿ ಕಾಪಾಡುತ್ತೆ. ನಾವೇನೋ ಮುಂದೆ ಒಂಚೂರು ನಾವು ಲೇಜಿ ಮಾಡಿ ನಾವೇನಾರ ಸೋಂಬೇರಿತನ ಮಾಡಿದ್ರೆ ನಿಮ್ಗೆ ಅಲ್ಲಿ ಫೈನಲ್ ಸ್ಟೇಜ್ಗೆ ಎಫೆಕ್ಟ್ ಆಗ್ಬಿಡುತ್ತೆ. ಹೋದ ಬೆಳೆಯಲ್ಲಿ ತೊಂಡೆ ಹಾಲು ಏನಾರ ಮತ್ತೆ ಸುಣ್ಕಟ್ಟು ಏನಾರ ನಮಗೆ ಕಂಡುಬಂತು ಅಂತ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಚ್ಚೆತ್ಕೊಂಡು ಸುಣ್ಣ ಜಾಸ್ತಿ ಯೂಸ್ ಮಾಡ್ತೀವಿ, ಇನ್ನು ಅದ್ರ ಜೊತೆಗೆ ಅಂಕುಶ್ ಪೌಡರ್ಗಳನ್ನ ಯೂಸ್ ಮಾಡ್ತೀವಿ. ಇನ್ನು ಗಾಳಿ ಅವಕಾಶಗಳು ಚೆನ್ನಾಗಿ ಮನೆಯೆಲ್ಲ ಬೆಳಕೆಲ್ಲ ಚೆನ್ನಾಗಿ ಬರೋಂಗೆ ನಾವೆಲ್ಲ ಮಾಡಿಬಿಟ್ಟು ಅದಕ್ಕೊಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿಕೊಡ್ತೀವಿ. ಇನ್ನು ಅದ್ರ ಜೊತೆಗೆ ವಾತಾವರಣ ವೈವರೇಷನ್ ಆದಾಗ ಈಟ್ ಜಾಸ್ತಿ ಆದಾಗ ಮೇಲ್ಗಡೆಗೆ ಸ್ಪ್ರಿಂಕ್ಲರ್ ಆನ್ ಮಾಡ್ತೀವಿ. ಕೂಲ್ ಆದಾಗ ಈಟರ್ಗಳಿದಾವೆ ಸರ್, 24 ಟೆಂಪರೇಚರ್ನೇ ಮೇಂಟೈನ್ ಮಾಡಬೇಕು. ತೀರಾ ಜಾಸ್ತಿಗೆ ಹೋಗಬಾರ್ದು, ತೀರಾ ಕೆಳಗಡೆಗೂ ಬರಬಾರ್ದು ಸರ್. ಆ ರೀತಿ ನೀಟಾಗಿ ಮೇಂಟೈನ್ ಮಾಡಿದ್ದೆ ಆದರೆ ಯಾವ ರೋಗನೂ ಬರಲ್ಲ, ಏನು ಮಾಡಲ್ಲ ಸರ್. ಇದು ಹೆಂಗೆ ಅಂತ ಚಿಕ್ಕ ಮಕ್ಳು ಥರ ಇದು, ಚಿಕ್ಕ ಮಕ್ಳು ಹೆಂಗೆ ಅಂತ ಒಂದ್ ಪಕ್ಷ ಮಕ್ಳನ್ನ ಒಂದು ಬಿಸಿಲು ಜಾಸ್ತಿ ಇದ್ದಾಗ ಒಂಚೂರು ವೇರಿಯೇಷನ್ ಅದ್ರ ಬಗ್ಗೆ ಒಂದ್ಸಲ ಎಳುತ್ತೆ ಸುಮ್ಮನೆ ಆಗುತ್ತೆ. ಇದಂಗಲ್ಲ ಸರ್, ಒಂದ್ಸಲ ಏನಾದ್ರು ವೇರಿಯೇಷನ್ ಆಯ್ತು ವಾತಾವರಣ ಅಂತ ಅಂತಾನೆ ಇಡೀ ಬೆಳೆನೇ ನಾಶ ಆಗ್ಬಿಡುತ್ತಿದ್ದು. ತೀರಾ ಮಳೆನೂ ಜಾಸ್ತಿ ಆಗಬಾರ್ದು, ತೀರಾ ಬಿಸಿಲು ಜಾಸ್ತಿ ಆಗಬಾರ್ದು. ಇದಕ್ಕೆ ವಾತಾವರಣ ಒಂದೇ ಸಮನಾಗಿ ಇಟ್ಕೊಂಡು ಹೋಯ್ತು ಅಂತ ಅಂದ್ರೆ ಬೆಳೆಗಳು ಹಾಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸರ್. 100% ಅಲ್ಲಿ ಒಂದ್ 90% ನಾವು ನಮ್ಮಲ್ಲೇ ಇರುತ್ತೆ ಸರ್. ಅದನ್ನ ಅದನ್ನ ನಾವು ವಾತಾವರಣಕ್ಕೆ ಅನುಗುಣವಾಗಿ ನಾವು ಬೆಳೆಗಳನ್ನ ಮಾಡ್ಕೊಂಡು ನಾವು ಯಾವ ರೀತಿ ಸಿಸ್ಟಮಿಕ್ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ರೇಷ್ಮೆ ಕೃಷಿಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸರ್. ಈಗ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರಬೇಕು ಅಂತ ಹೇಳಿದ್ರೆ 24 ಜಾಸ್ತಿ ಆಗಬಾರ್ದು, ಅದಕ್ಕಿಂತ ಕಡಿಮೆನೂ ಆಗ್ಬಾರ್ದು ಸರ್. ಹೆಂಗೆ ಅದನ್ನ ನೀವು ಸರಿದೂಗಿಸ್ತೀರಿ ಸರ್? ಹೆಂಗೆ ಅಂತ ಬೇಸಿಗೆ ಟೈಮಲ್ಲಿ ನಾವು ಗೋಣಿ ಚೀಲದ್ದು ನಾವು ಪರದೆ ಕಟ್ಕೋತೀವಿ ಕಿಟಕಿಗೆಲ್ಲ, ಅದಕ್ಕೆ ತುಂತುರು ನೀರಾವರಿ ವ್ಯವಸ್ಥೆ ಮಾಡ್ಕತ್ತೀವಿ ಸರ್. ಅದಕ್ಕೆ ಈಗ ಮೇಲ್ಗಡೆ ಸಿಂಟೆಕ್ಸ್ ಇಟ್ಕೊಂಡಿದೀವಿ, ಆ ಸಿಂಟೆಕ್ಸ್ ಇಂದ ನೀರು ಬಂದಿದ್ದು ಪರದೆ ಮೇಲೆ ಬೀಳ್ತಾ ಇರುತ್ತೆ. ಆ ಪರದೆ ಮೇಲೆ ಬಿದ್ದಿದ್ದ ನೀರು ಗೋಣಿ ತಾಟ್ ಮೇಲೆ ಬೀಳುತ್ತಲ್ಲ, ಇರುತ್ತಲ್ಲ ಅದು ತಣ್ಣಗೆ ಒಳಗಡೆ ಎಲ್ಲ ಬತ್ತ ಇರುತ್ತೆ. ಇನ್ನು ಒಳಗಡೆಗೆ ನೀರು ಹಾಕಕ್ ಹೋಗಲ್ಲ. ಇನ್ನು ಸುತ್ತ ಗೋಡೆಗಳಿಗೆ ಡ್ರಿಪ್ ಮಾಡ್ಕೊಂಡಿದೀವಿ. ಮತ್ತೆ ಮೇಲ್ಗಡೆಗೆ ಶೀಟ್ ಮೇಕಡಿಕೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ, ಚಿಕ್ಕ ಮೈಕ್ರೋಜೆಟ್ಗಳು ಬರೋದು ಶುಂಠಿಗೆ ಹಾಕ್ತಾರಲ್ಲ ಸರ್, ಆ ಮೈಕ್ರೋಜೆಟ್ಗಳ ಫಿಟ್ ಮಾಡ್ಕೊಂಡಿದೀವಿ. ಏನೊಂದು 15-20 ನಿಮಿಷ ಆನ್ ಮಾಡಿಬಿಟ್ರೆ ನೀರಾಗೆಲ್ಲ ಮನೆ ಎಲ್ಲ ಫುಲ್ ಕೂಲ್ ಆಗೋಗುತ್ತೆ. ಆಮೇಲೆ ಕೂಲ್ ಆದ್ಮೇಲೆ ನಾವು ಟೆಂಪ್ರೇಚರ್ ನೋಡ್ತೀವಿ ಒಳಗಡೆ ಬಂದು, ಆ ಟೆಂಪ್ರೇಚರ್ ಯಾವ ಮಟ್ಟಿಗಿದೆ ಅಂತ ನೋಡ್ಬಿಟ್ಟು ನಾವು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಸಣ್ಣಕ್ಕೆ ಒಂದೇ ಸಮಯಕ್ಕೆ ನೀರು ಬೀಳಂಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ ಸರ್ ಟೆಂಪ್ರೇಚರ್ನ. ಹಾಗೆ ಒಂದು ಕೊಠಡಿಯ ಒಂದು ಉಷ್ಣತೆ ಏನಿರುತ್ತೋ ಅದನ್ನ ಸರಿದೂಗಿಸ್ಕೊಂಡು ಹೋಗ್ತಾ ಇರ್ತೇವೆ ಸರ್. ಏನ್ ತೊಂದ್ರೆ ಇಲ್ದಂಗೆ. ಎಲ್ಲಿ ಮಾರಾಟ ಮಾಡ್ತಾರೆ ರೇಷ್ಮೆ ಸರ್? ನಾವು ನಮ್ಗೆ ಎಲ್ಲಿ ಅನುಕೂಲ ಆಗಿರುತ್ತೆ ಅಲ್ಲಿ ಹೋಗ್ತೇವೆ ಸರ್. ಈಗ ನಾವು ರಾಮನಗರಕ್ಕೆ ಹೋಗ್ತೀವಿ, ನಮ್ಮ ಹಾಸನ ಮಾರ್ಕೆಟ್ ಇದೆ. ಬಿತ್ತನೆದು ಅಂದ್ರೆ ನಾವು ವಾತಾವರಣಕ್ಕೆ ಅನುಗುಣವಾಗಿ ನಾವು ಮಾಡ್ತೀವಿ ಸರ್. ಬೇಸಿಗೆ ಟೈಮಲ್ಲಿ ನಮ್ಗೆ CSR2 ಅಲ್ಲಿ ನಮಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಅದು ಬಹಳ ಸೂಕ್ಷ್ಮ ಸರ್. ಅದು CSR2 ಸಖತ್ ಸೂಕ್ಷ್ಮ ಅಂದ್ರೆ ಸಖತ್ ಸೂಕ್ಷ್ಮ. ಇದು ಹೈಬ್ರಿಡ್ ಹೆಂಗೆ ಅಂತ ಸ್ವಲ್ಪ ವೇರಿಯೇಷನ್ ಅನ್ನೋದ್ರೆ ಸ್ವಲ್ಪ ತಡೆಯುತ್ತೆ. ಇದು ಇದು ಹೈಬ್ರಿಡ್ ನಮ್ ನಾಟಿ ದನ ಇದ್ದಂಗೆ. ಇದು ನಮ್ CSR2 ನಮ್ಮ ಸಿಂಧಿಯಸ್ಗಳು ತತ್ತಿವಲ್ಲ ಸರ್, ಹಂಗೆ ಅದೊಂಚೂರು ಜ್ವರ ಬಂದ್ರೆ ಏನಾರ ವೀಕಾಗ್ಬಿಟ್ಟು ತರ್ಕಳ ಸತ್ತೋಗ್ಬಿಡುತ್ತೆ. ಇದು ನಾಟಿ ದನ ಹೆಂಗೆ ಅಂತ ಅಂದ್ರೆ ಸ್ವಲ್ಪ ಹೊತ್ತು ಮೇವು ಕಡಿಮೆ ಆದ್ರೆ ಏನು ತೊಂದರೆ ಇಲ್ಲ, ಇನ್ನು ಮೇವು ಜಾಸ್ತಿ ಆದ್ರೂ ಅಡ್ಡದಡ್ಡಿ ಆದ್ರೆ ಏನು ತೊಂದರೆ ಇಲ್ಲ. ಒಂದ್ಸಲ ನೀರು ಕುಡಿಸ್ತಾ ಇದ್ರು ತಡೀತೈತೆ, ನೀರು ಕುಡಿಸ್ತಾ ಇದ್ರೂ ಏನೂ ಆಗಲ್ಲ. ಆ ರೀತಿ ಇದ್ದಾಗ ನಾವು ಸ್ವಲ್ಪ ಹೈಬ್ರಿಡ್ನೆ ಮಾಡ್ಕೊಂಡು ಹೋಗ್ತೀವಿ. ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಬೀಳುತ್ತಲ್ಲ, ಆವಾಗ ಒಂದು 2-3 ಬ್ಯಾಚ್ ಬಿತ್ತನೆ ಮಾಡ್ತೀವಿ ಸರ್ ನಾವು. ಆಮೇಲೆ ನಮ್ಗೆ ಮಳೆ ಇನ್ನೇನು ಮುಂಗಾರು ಮಳೆ ಶುರುವಾಯ್ತು ಸೊನೆ ಶುರುವಾಯ್ತು ಅನ್ನೋ ಪಕ್ಷದಲ್ಲಿ ಸುಣ್ಕಟ್ ಜಾಸ್ತಿ ಆಗ್ಬಿಡುತ್ತಲ್ಲ ಸರ್. ಆ ರೀತಿ ಇದ್ದಾಗ ನಾವು ಆವಾಗಿಂದ ಹೈಬ್ರಿಡ್ ಶುರು ಮಾಡ್ತೀವಿ. ಇನ್ನ ಮತ್ತೆ ಚಳಿಗಾಲದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒಂದು ನಾವು CSR2 ಮಾಡ್ತೀವಿ. ಕೊರೆ ಟೈಮಲ್ಲಿ ಬೆಳೆಗಳು ಹಾಳಾಗಲ್ಲ, ತುಂಬಾ ಚೆನ್ನಾಗಿ ಬರ್ತವೆ ಸೊಗಸಾಗಿ. ಆ ರೀತಿ ಇದ್ದಾಗ ವರ್ಷದಲ್ಲಿ 3-4 ಬ್ಯಾಚ್ CSR2 ಮಾಡ್ತೀವಿ, ಇನ್ 4 ಬ್ಯಾಚ್ ನಾವು ಹೈಬ್ರಿಡ್ ಮಾಡ್ತೀವಿ ಸರ್. ರೇಷ್ಮೆ ಕೃಷಿಯನ್ನ ಕಳೆದ ಒಂದು 12-13 ವರ್ಷದಿಂದ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದರಲ್ಲಿ ಒಳ್ಳೆ ಯಶಸ್ಸನ್ನು ಕೂಡ ನೀವು ಖಂಡಿತ ಸಾಧಿಸಿದ್ದೀರಾ? ಸರ್ ಖಂಡಿತ ಸಾಧಿಸಿದೀವಿ. ಅಂದ್ರೆ ಇವತ್ತು ನಾವು ಇವನಿಗೆಲ್ಲ ಸಾಧಿಸ್ಬೇಕು ಅಂತಂದ್ರೆ ನಮ್ಮ ಶ್ರಮನೆ ನಮಗೆ ಕಾರಣ. ನಮಗೆ ನಾವು ಶ್ರಮ ಅಂತ ಅಂತಂದ್ರೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ಸರ್. ರೇಷ್ಮೆ ಹಾಕಿದೀವಿ ಅಂತ ಹೇಳಿ ಪ್ಯಾಂಟ್ ಹಾಕೊಂಡು ಹೊರಗಡೆ ಸುತ್ತಕ್ಕೆ ಹೋಗೋದಾಗ್ಲಿ ಇದಾಗ್ಲಿ ಯಾವತ್ತು ಮಾಡಬಾರ ಸರ್. ಹೆಂಗೆ ಅಂತಂದ್ರೆ ಅದು ನಮ್ಮ ಅಮ್ಮನ್ನ ಎಷ್ಟು ಇಷ್ಟಪಡ್ತೀವೋ ನಾವು ಅದೇ ರೀತಿ ನಾವು ಇಷ್ಟಪಡ್ಬೇಕು ಅದನ್ನ. ನಾವು ರೇಷ್ಮೆ ಕೃಷಿ ಹೆಂಗೆ ಅಂತ ಅಂತಂದ್ರೆ ಒಬ್ಬ ಅಫಿಷಿಯಲ್ ಗಿಂತ ಹೆಚ್ಚಾಗಿ ಜೀವನ ಮಾಡಬಹುದು ಅಂತ ನಾವು ಅಲ್ಲಿ ತೋರಿಸಬಹುದು ಸರ್. ಅಲ್ಲಿ ಹೆಂಗೆ ಅಂದ್ರೆ ಬೆಳಿಗ್ಗೆ 1 hour ಕೆಲಸ, ಸಂಜೆ 1 hour ಕೆಲಸ, ಅಷ್ಟೇ ಅಫಿಷಿಯಲ್ ತರ ಇರ್ಬೋದು ಸರ್. ಇವತ್ ನಾವು ಏನ್ ನಾವು ಶೋಕಿ ಮಾಡ್ತಾ ಇದ್ದೀವಿ, ಇವತ್ ನಾವು ಆ ಜೀವ ಕೊಟ್ಟಳು ನಮ್ ತಾಯಿ ಆದ್ರೆ ನಂಗೆ ಜೀವನ ಕೊಟ್ಟಳು ನನ್ಗೆ ರೇಷ್ಮೆ ಕೃಷಿ ಸರ್. ನಮ್ಗೆ ಇವತ್ತು ನನ್ಗೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ ಸರ್. ಹೆಂಗೆ ಅಂದ್ರೆ ನಾ 99-2000 ನಾನು SSLC ಫೇಲ್ ಆಯ್ತು. SSLC ಫೇಲ್ ಆದಾಗ ಎಲ್ಲ ಒಂದ್ ಕಡೆ ಬೇಜಾರಾಯ್ತು ನನಗೆ. ನಾನು ನನ್ನ ಸ್ನೇಹಿತರುಗಳೆಲ್ಲ ಒಬ್ರು ಮಿಲಿಟರಿಲಿ ಇದ್ದಾರೆ, ಇನ್ನೊಂದಿಬ್ರು ITI ಮಾಡ್ಕೊಂಡು HALಲಿ ಕೆಲಸದಲ್ಲಿ ಇದ್ದಾರೆ. ಅವ್ರನ್ನ ನೋಡಿ ನನಗೆ ಎಲ್ಲ ಹೊಟ್ಟೆ ಬರೆಯೋದು. ಅವ್ರಂಗೆ ನಾನು ಓದಕ್ಕಾಗಲಿಲ್ಲವಲ್ಲ, ನಾನು ಇದು ಮಾಡಲಿಲ್ಲವಲ್ಲ, ಅವ್ರ ಸಿಟಿಲಿ ಚೆನ್ನಾಗಿದ್ದಾರೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಅಫಿಷಿಯಲ್ ಆಗವ್ರೆ ಅಂತೇಳಿ ನಾನು ಎಲ್ಲೋ ಒಂದ್ ಕಡೆ ಕೊರಗಿವೆ. ಇವತ್ತು ನಾನು ಎಮ್ಮೆಯಿಂದ ಹೇಳ್ತೀನಿ, ಒಬ್ಬ ರೈತನಾಗಿತ್ಕೊಂಡು ಅಫಿಷಿಯಲ್ಗಿಂತ ಹೆಚ್ಚಾಗಿ ಜೀವನ ಮಾಡ್ತಿದ್ದೀನಿ ಸರ್. ಇರೋದು 2 acre ಜಮೀನು, ಕಡಿಮೆ ಜಮೀನಲ್ಲಿ ತುಂಬಾ ಎಮ್ಮೆಯಿಂದ ಜೀವನ ಮಾಡ್ತೀವಿ. ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ಇದ್ಕೊಂಡು, ಮಕ್ಕಳ ಜೊತೆ ಇದ್ಕೊಂಡು, ನನ್ನ ಶ್ರೀಮತಿ ಜೊತೆ ಇದ್ಕೊಂಡು ಎಲ್ಲರೂ ಕೈ ಜೋಡಿಸ್ತಾರೆ. ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಶ್ರೀಮತಿ ಆಗಿರ್ಬೋದು, ಎಲ್ಲ ಕೈ ಜೋಡಿಸಿ ಸಮಗ್ರ ಕೃಷಿ ಮಾಡ್ಕೊಂಡು ಅದರಲ್ಲಿ ಒಂದು ಯಶಸ್ಸು ಕಂಡ್ಕೊಂಡು ಇದು ಮಾಡಿದೆ ಸರ್. ಇನ್ನು ದಿಗ್ವಿಜಯ ನ್ಯೂಸ್ ಚಾನಲಲ್ಲಿ ನಮ್ದೊಂದು ಪ್ರೋಗ್ರಾಮ್ ನೇಗಿಲು ಯೋಗಿ ಅಂತೇಳಿ ಪ್ರೋಗ್ರಾಮ್ ಮಾಡಿ 1/2 hour ಅದು ಟೆಲಿಕಾಸ್ಟ್ ಆಯ್ತು ಸರ್. ನೇಗಿಲು ಯೋಗಿ ಅಂತೇಳಿ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಆದಾಯ ತೆಗೆಯದಂಗೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿ ಅದೊಂದು ಟೆಲಿಕಾಸ್ಟ್ ಮಾಡಿದ್ರು ಸರ್. ಈಗ ರೇಷ್ಮೆ ತುಂಬಾ ಚೆನ್ನಾಗಿ ಸಾಕೊಂಡಿದ್ದವ್ರಿಗೆ ಮೀನು ಸಾಕ್ಬೇಕು ಅಂತ ಯಾಕೆ ಅನಿಸ್ತು ಸರ್? ಮೀನು ಸಾಕ್ಬೇಕು ಅಂತ ಅಂದ್ರೆ ನಮ್ಗೆ ಲಾಕ್ಡೌನ್ ಟೈಮಲ್ಲಿ ನಮ್ಗೆ ಅದೊಂದು ನನಗೆ ಟಾಪಿಕ್ ಬಂತು. 1.5 ಲಾಕ್ಡೌನ್ ಆಗ್ಬಿಡ್ತಲ್ವಾ, ಮಟನ್ಗೆ ತುಂಬಾ ಅಭಾವ ಆಗ್ಬಿಡ್ತು, ಸಿಗ್ತಲೇ ಇರ್ಲಿಲ್ಲ. ಆ ರೀತಿ ಇದ್ದಾಗ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಕೆರೆಗೆ ಹೋದ್ವಿ ಸರ್. ಕೆರೆಗೆ ಅಲ್ಲಿ ಮೀನು ತರಕ್ಕೆ ಅಂತ ನಮ್ಮ ಊರ ಪಕ್ಕದಲ್ಲಿ ಕದ್ರಘಟ್ಟ ಇದೆ, ಅಲ್ಲಿ ಕದ್ರಘಟ್ಟ ಕೆರೆ ಹತ್ರ ಹೋಗಿ ನಿಂತ್ಕೊಂಡ್ರೆ ಸರ್. ಅಲ್ಲಿ ನಿಂತ್ಕೊಂಡಿರ್ಕೆ ಏನಾಯ್ತು, ಪೊಲೀಸ್ ಜೀಪ್ ಬಂದ್ಬಿಡ್ತು. ಪೊಲೀಸ್ ಜೀಪ್ ಬಂದ್ಬಿಟ್ಟು ಎಲ್ಲಾರನ್ನ ಹೊಡೆದ್ಬಿಟ್ಟು ಕಳಿಸ್ಬಿಟ್ರು ಸರ್. ನಾವಂತೂ ಗುಂಪು ಕೊಡಬಾರ್ದು, ಜಾಸ್ತಿ ಎಲ್ಲ ಕರೋನಾ ಆಗುತ್ತೆ ಅದೇ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ನಮ್ಗೆ ಎಲ್ಲ ಹೊಡೆದ್ಬಿಟ್ಟು ಓಡಿಸ್ಬಿಟ್ರು ಸರ್. ನಾವು ಅಲ್ಲಿಂದ ಬಂದ ಕ್ಷಣದಲ್ಲಿ ನಾವು ಏನಾಯ್ತು ಗೊತ್ತಿಲ್ಲ, ನಾನು 1/2 hour ಮಲಗಿದ್ದೆ. ನಾನು ಯಾಕೆ ಮಾಡಬಾರ್ದು, ಇಲ್ಲೇ ಪಕ್ಕದಲ್ಲೇ ಕೆರೆ ಇದೆ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವತ್ತೊಂದು 2 days ಮುರಿಸಕ್ಕೆ ಕಳೆದ್ಮೇಲೆ ಸುಮ್ಮನೆ ಒಂದು JCP ಫೋನ್ ಮಾಡಿದೆ, ಬಂದ್ರು ಅವರು. ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತೋಟದಲ್ಲಿ ಒಂದು 150 ಉದ್ದ ಒಂದು 30 ಅಗಲಕ್ಕೆ ಒಂದು ಫಂಡ್ ತೆಗೆಸ್ತೇವೆ ಸರ್. ತೆಗೆಸ್ಬಿಟ್ಟು ಒಂದು ವಾರ 15 ದಿನ ನೀರನ್ನ ಬಿಟ್ಬಿಟ್ಟು ಕೊಳೆ ಹಾಕ್ತೆ. ಕೊಳೆ ಹಾಕಿ ಆದ್ಮೇಲೆ ಅದು ಪಾಚಿ ಕಲರ್ ನೀರು ಬಂತು. ಆ ಪಾಚಿ ಕಲರ್ ನೀರು ಬಂದ್ಮೇಲೆ ನಾವು ಕೆವಿಕೆ ಹೋಗಿ ಹಾಸನ್ ಕೆವಿಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ ಸರ್. ಒಂದ್ ಮೀನ್ ಸಾಕಣೆ ಆಗಿರ್ಬೋದು, ಒಂದ್ ಜೇನ್ ಸಾಕಣೆ ಆಗಿರ್ಬೋದು, ಪ್ರತಿಯೊಂದ್ರಲ್ಲಿ ನಮ್ಗೆ ಸಪೋರ್ಟಿಂಗ್ ಮಾಡಿ ನಾವ್ ಇವತ್ತು ಈ ಮಟ್ಟದಲ್ಲಿ ಇದ್ದೀವಿ ಅಂತಂದ್ರೆ ಅರ್ಧ ನಮ್ಗೆ ಕೆವಿಕೆರೇ ಕಾರಣ ನಮ್ಗೆ. ಅದರಲ್ಲಿ ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಆಗಿರ್ಬೋದು, ಜೇನು ಕೃಷಿ, ಇನ್ನ ನಮ್ಮ ಶಿವಶಂಕರ್ ಸರ್ ಅಂತ ಹೇಳ್ಬಿಟ್ಟು ಮೀನು ಸಾಕಣೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು ಸರ್ ನಮ್ಗೆ. ಅದ್ರ ಜೊತೆಗೆ ನಮ್ಮ ರಾಜೇಗೌಡರ ಆಗಿರ್ಬೋದು ತುಂಬಾ ಚೆನ್ನಾಗಿ ಹಂದಿ ಸಾಕಣೆದಾಗ್ಲಿ ಇನ್ನೊಂದಾಗ್ಲಿ ಸಮಗ್ರ ಕೃಷಿದಾಗ್ಲಿ, ಆಮೇಲೆ ನಮ್ಮ ಗೊಬ್ಬರದ್ದು ನಾವೆಲ್ಲ ಬೆಂಕಿ ಇಟ್ಟು ವೇಸ್ಟ್ ಮಾಡಿ ಇದು ಮಾಡ್ತಿದ್ದೆ ಸರ್. ಒಂದೆರಡು ಗೊಬ್ಬರದ್ದು ಬ್ಯಾಗ್ಗಳು ಕೊಟ್ಟು ನಮ್ಗೆ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಗೊಬ್ಬರನ ತಯಾರಿಸ್ಕೊಂಡು ಈ ಹೂವಿನ ಗಿಡಗಳಿಗಾಗ್ಲಿ ಇನ್ನೊಂದು ಹಣ್ಣಿನ ಗಿಡಗಳಿಗಾಗ್ಲಿ ಎಲ್ಲ ಗೊಬ್ಬರ ತಯಾರಿಸ್ಕೊಂಡು ಮಾಡ್ಕೋಬಹುದು ಸಣ್ಣ ಪ್ರಮಾಣದಲ್ಲಿ ಅಂತೇಳಿ, ಅದನ್ನ ವೇಸ್ಟ್ ಮಾಡಬೇಡಿ ಅಂತೇಳಿ ನಾವು ಬದಿನ ಕಂಠದಲ್ಲೆಲ್ಲ ಗಿಡ ಕೀಳ್ತೀವಲ್ಲ ಸರ್, ಕಾಂಗ್ರೆಸ್ ಗಿಡ ಆಗಿರ್ಬೋದು ಇನ್ನೊಂದು ವೇಸ್ಟ್ ಗಿಡಗಳು ಕೀಳ್ತೀವಲ್ಲ ಅದೆಲ್ಲ ಗಿಡ ಎಲ್ಲ ಕೀಳಿದಿಲ್ಲ ಅಂದ್ರೆ ಒಳಗೆ ಸ್ಟೋರೇಜ್ ಮಾಡ್ಕೊಂಡು ಅದಕ್ಕೆ ಸಗಣಿದು ಸ್ಲರಿ ಹಾಕೊಂಡು ನಾವು ಮಾಡ್ಕೋಬಹುದು ಅಂತ ಅಂತೇಳಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೋಬಹುದು ಅಂತೇಳಿ ಎರಡನ್ನ ಗೊಬ್ಬರದ ಬ್ಯಾಗ್ ಎಲ್ಲ ಕೊಟ್ಟು ನಮ್ಗೆ ತುಂಬಾ ಸಹಕಾರ ಮಾಡಿದ್ರು ಸರ್. ಕೆವಿಕೆ ತಂಡಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೆ ಸಾಲದು ಸರ್ ನಮ್ಗೆ. ಹೌದು ಸರ್. ಮೀನ್ ಸಾಕಾಣಿಕೆ ಆಮೇಲೆ ಹೆಂಗೆ ಪ್ರಾರಂಭ ಸರ್? ಮೀನ್ ಸಾಕಾಣೆ ಇದೆ, ನಮಗೆ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ನಾವು. ಅಲ್ಲಿಂದ ಬಂದ್ಮೇಲೆ ನಾವು ಗುಂಡಿ ಎಲ್ಲ ತೆಗೆದಾದ್ಮೇಲೆ ನಾವು ಕೆವಿಕೆಗೆ ಒಂದ್ಸಲಿ ಭೇಟಿ ಮಾಡಿದ್ವಿ. ಸರ್ ಇತ್ತು ನಾವು ಮೀನ್ ಸಾಕಾಣೆ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್, ನಾವು ಗುಂಡಿ ತೆಗೆದಿದ್ವಿ ಏನ್ ಮಾಡ್ಬೋದು ಸರ್ ಅಂತ ಅಂತ. ಸರಿ ಶುರು ಮಾಡಿ ಅಂತೇಳಿ ಅವ್ರಿಗೆ ಒಂದ್ಸಲಿ ವಿಸಿಟ್ ಮಾಡಿ ನಮ್ಗೆ ಬಂದ್ರು. ನಮ್ಗೆ ಬಂದು ವಿಸಿಟ್ ಮಾಡಿ ನಮ್ಗೆ ಕಾಟ್ಲಾರು ಕಾಮನ್ ಕಾರ್ಪ್ ಅಂತ ಹೇಳ್ಬಿಟ್ಟು 3 ಮರಿಗಳು ಸಾಕ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಹುಲ್ಗೆಂಡೆನು ಬಿಡ್ಕೊಳ್ಳಿ ಸರ್ ಅಂತ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಹೋದ್ರು ಸರ್. ನಮ್ಗೆ ಬಂದು ಹೇಳೋದಾದ್ಮೇಲೆ ಒಂದು 100 ಮಂಕ್ಳು ಸಗಣಿ ಹಾಕ್ತಾವ್ ಸರ್ ಅಡಿಕೆ ತಳಕ್ಕೆ. ಆಮೇಲೆ ಗೋಡ್ ಮಣ್ಣು ಏನ್ ಕೊಡಿಸ್ತಾ ಇದೀವಿ ಅಂತಂದ್ರೆ ನೀರು ಹಿಂಗ್ ನಮ್ದು ಚಿಟ್ ಮಣ್ಣಲ್ವಾ ಸರ್, ನೀರು ಬಸ್ತೋಗೋದು ನಮ್ದು. ಆ ರೀತಿ ಇದ್ದಾಗ ನಮ್ಗೆ ಕೆಳಗಡೆಗೆ ಅದು ಸಿಮೆಂಟ್ ಹಾಕ್ದಂಗೆ ಆಗತ್ತೆ, ಸಿಮೆಂಟ್ ಹಾಕ್ದಂಗೆ ಆಗತ್ತೆ. ಮತ್ತೆ ಮೀನ್ಗಳು ಮಣ್ಣನ್ನ ತಿಂತವಂತೆ, ಗೋಡ್ ಮಣ್ಣನ್ನ. ಗೋಡ್ ಮಣ್ಣು ತಿಂದ್ರೆ ಬೇಗ ಡೆವಲಪ್ಮೆಂಟ್ ಆಗತ್ತಂತೆ. ಮತ್ತೆ ಸಗಣಿ ಮತ್ತೆ ಅದು ಗೋಡ್ ಮಣ್ಣು ಎರಡು ಮಿಕ್ಸ್ ಆದ್ರೆ ತುಂಬಾ ಚೆನ್ನಾಗಿ ಮೀನ್ಗಳು ಡೆವಲಪ್ಮೆಂಟ್ ಆಯ್ತವಂತೆ. ಮುಂಚೆಗೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಒಂದು 2-3 ಫಂಡ್ ಮಾಡಿದ್ರು, ಅವರು ಟಾರ್ಪಲ್ ಹಾಸಿದ್ರು, ಗೋಡ್ ಮಣ್ಣು ಏನ್ ಹಾಕಿತ್ತಲ್ಲ ಅವ್ರು ಮೀನ್ ಸೈಜೆ ಬಂದಿಲ್ಲ ಅವ್ರದ್ದು. ಈಗ ನಮ್ದಲ್ಲ ಈಗ 1 ವರ್ಷದ ಮೇಲೆ 2-3 ತಿಂಗಳಿಗೆ 1.5 ಕೆಜಿ 2 ಕೆಜಿ ಹತ್ರ ತೋಗ್ತಾ ಇದಾವೆ. ಆಗ ಅವ್ರಿಗೆ ಹೋಲಿಸ್ಕೊಂಡ್ರೆ ನಾನು ತುಂಬಾ ಚೆನ್ನಾಗಿ ಬಂದಿದೆ ನಂದು. ಈಗ ಒಂದು 600 ಕೆಜಿ ಮಾರಿದೀನಿ, ಇನ್ನೊಂದು 800-700 ಕೆಜಿ ಸಿಗ್ಬೋದು ನಮ್ಗೆ. ಒಟ್ಟು ಟೋಟಲ್ ನಮ್ಗೆ 1.5 ವರ್ಷ ಅಂತಂದ್ರೆ ನಮ್ಗೆ 1200 ಕೆಜಿ ಸಿಕ್ಕಿದ್ರೆ ಏನು ಲಾಸ್ ಬರಲ್ಲ ಸರ್. ಈಗ ಸ್ಟಾರ್ಟಿಂಗ್ ಒಂದು 50-60 ಸಾವಿರ ಉಳಿಬಹುದು. ನೆಕ್ಸ್ಟ್ ಇಯರ್ ಇಂದ ನಮ್ಗೆ ಗುಂಡಿ ದುಡ್ಡೆಲ್ಲ ನಮ್ಗೆ ಬಂದಿರುತ್ತಲ್ವಾ, ನೆಕ್ಸ್ಟ್ ನಮ್ಗೆ ಫ್ರೀಯಾಗಿ ಗುಂಡಿ ದುಡ್ಡೆಲ್ಲ ಉಳ್ಕೊಂಡ್ರೆ ಫ್ರೀಯಾಗಿ ಉಳ್ಕೊಳ್ಳಿ ಸರ್. ನಮ್ಗೆ ಏನ್ ತೊಂದರೆ ಆಗಲ್ಲ, ಈ ವರ್ಷಕ್ಕೆ ಒಂದೂವರೆ ಲಕ್ಷ ನಮ್ಗೆ ಆದಾಯ ಮಾಡ್ಕೋಬಹುದು ಸರ್. ಒಂದ್ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೋಬಹುದು ಸರ್, ಏನ್ ತೊಂದರೆ. ಒಟ್ಟಿಗೆ ಎಷ್ಟು ಬಿಟ್ಟಿದ್ರಿ ಸರ್? ಒಟ್ಟಿಗೆ ನಾವು ಒಂದು 2.5 ಸಾವಿರ ಬಿಟ್ಟಿದ್ದೀವಿ ಸರ್. ಒಟ್ಟಿಗೆ ಕಾಟ್ಲಾ ರೂವು ಮತ್ತೆ ಸಾಮಾನ್ಯ ಗೆಂಡೆ ಮತ್ತೆ ಕಾಮನ್ ಕರ್ಪು ಎಲ್ಲ ಸೇರಿಸಿ ಒಂದು 2.5 ಸಾವಿರ ಬಿಟ್ಟಿದ್ವಿ. 2.5 ಸಾವಿರದಲ್ಲಿ 1 ಸಾವಿರ ನಮ್ಗೆ ಲೆಸ್ ಆಗುತ್ತೆ. ಅದು ಇನ್ನ ಒಂದು ಕಾಗೆ ಆಗಿರ್ಬೋದು, ನೀರ್ ಕಾಗೆ ಅಂತ ಬರುತ್ತೆ, ಗುಳ್ಮುಳ್ಕ ಅಂತಾರಲ್ಲ ಸರ್, ಅವಾಗಿರ್ಬೋದು, ಇನ್ನ ಕೊಕರೆಗಳಾಗಿರ್ಬೋದು, ಇನ್ನ ಮಿಂಚುಳ್ಳಿ ಅಂತ ಬರುತ್ತಲ್ಲ, ಕಿಂಗ್ ಫಿಶರ್ ಅಂತಾರಲ್ಲ, ಅದಾಗಿರ್ಬೋದು ಬಂದು ಆನೆ ಮಾಡ್ತಾ ಇರ್ತವೆ. ಅದ್ರ ಜೊತೆಗೆ ಇನ್ನ ಫುಡ್ ವೇರಿಯೇಷನ್ ಆದಾಗ, ಇನ್ನು ವಾತಾವರಣ ವೇರಿಯೇಷನ್ ಆದಾಗ ಅದು ಸ್ವಲ್ಪ ಒಂದು ಎರಡು ಸತ್ತು ಪತ್ತು ಕೆಟ್ಟು ಹೋಯ್ತಾ ಇರ್ತವೆ. ಅದನ್ನ ನಾವು ಅಲ್ಲೇ ಬಿಡಬಾರ್ದು, ಎತ್ತ ಹಾಕ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೆ. ಅದ್ರ ನೀರು ಕಡಿಮೆ ಆದಾಗ ಸ್ವಲ್ಪ ನೀರು ತುಂಬ ಹಾಕೋದಾಗ್ಲಿ, ನೀರು ಗಲೀಜಾದಾಗ ಅಲ್ಲಿಂದ ಡಂಪ್ ಮಾಡೋದಾಗ್ಲಿ, ಎಲ್ಲ ವ್ಯವಸ್ಥೆನ ಮಾಡ್ಕೊಂಡ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೋಬೋದು ಸರ್. ಪ್ರತಿಯೊಬ್ಬರು ರೈತರುಗಳು ಹಿಂಗೆ ಸಮಗ್ರ ಮಾಡ್ಕೊಂಡ್ರೆ ಒಂದ್ರಲ್ಲಿ ಲಾಸ್ ಆದ್ರೆ ಇನ್ನೊಂದ್ರಲ್ಲಿ ನಾವು ಆದಾಯ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಸರ್ ಸಮಗ್ರವಾಗಿ. ಹೊಂಡ 150 ಅಡಿ ಉದ್ದ ತೆಗಿಸ್ತೇನೆ ಅಂತ ಹೇಳಿದ್ರಿ. ಹೌದು ಸರ್. ಆಳ ಆಗಲ ಎಷ್ಟು ಸರ್? ಆಳ ಒಂದು 8-10 ಅಡಿ ಬರುತ್ತೆ ಸರ್. ಅದು ಆಳ, ಇನ್ನ ಉದ್ದ 150 ಅಡಿ ಬರುತ್ತೆ, ಅಗ್ಲ ಒಂದು 30 ಅಡಿ ಬರುತ್ತೆ. ಅಗ್ಲ ಯಾಕೆ ಕಡಿಮೆ ಆಯ್ತು ಅಂತ ಅಂದ್ರೆ ಆ ಕಡೆ ಈ ಕಡೆ ತೆಂಗಿನ ಮರಗಳಿದಾವೆ, ಆ ತೆಂಗಿನ ಮರ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಅಂತೇಳಿ ನಾವು ಆ ಕಡೆ ಈ ಕಡೆ ಮಧ್ಯದಲ್ಲಿ 30 ಅಡಿ ಜಾಗ ಬರುತ್ತಲ್ಲ ಸರ್ ತೆಂಗಿನ ತೋಟದಲ್ಲಿ, ಆ ತೆಂಗಿನ ತೋಟದಲ್ಲಿ ತೆಂಗಿನ ಮರನ ವೇಸ್ಟ್ ಆಗಬಾರ್ದು ಅಂತ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ತೆಂಗಿನ ಮಧ್ಯದಲ್ಲಿ ನಾವು ತೆಗ್ದಿದ್ವಿ ಸರ್. 30 ಅಡಿ ಒಂದು 150 ಅಡಿ ಉದ್ದ ಇದೆ ಸರ್. ಆಳ ಏನಕ್ಕೆ ಜಾಸ್ತಿ ಮಾಡಿದೆ ಅಂತ ಅಂದ್ರೆ ಸ್ವಲ್ಪ ಮೀನ್ ಮರಿಗಳು ಇನ್ನೊಂದು 500 ಸಾವಿರ ಜಾಸ್ತಿ ಬಿಡ್ಕೋಬಹುದು ಅಲ್ಲ ಅಂತ ಅಂತ ಹೇಳ್ಬಿಟ್ಟು ಆಳ ಜಾಸ್ತಿ ಇದ್ರೆ. ಈಗ ಯಾಕೆ ಅಂತ ಅಂದ್ರೆ ಅಷ್ಟು ಜಾಗದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಆದಾಗ ಸೈಜ್ ಬರಲ್ಲ ಅಂತೇಳಿ ಕೆಲವರು ಮಾತಾಡ್ತಾ ಇದ್ರು ಸಾಕಿರ ಅಂತವ್ರು. ಅವ್ರ ಅನುಭವ ಕೇಳಿದ್ಕೆ ಈ ರೀತಿ ಆಳ ಮಾಡಿ ಸ್ವಲ್ಪ ಈಗ ಒಂದು ನೀವೊಂದು 1,000 ಮೀನ್ ಸಾಕತಕ್ಕೆ ಒಂದು 500 ಎಕ್ಸ್ಟ್ರಾ ತಂದು ಬಿಡ್ಕೋಬಹುದು ಅಂತೇಳಿ ನಮ್ಗೆ ಅನುಭವ ತಿಳಿಸ್ಕೊಟ್ರು. ಆ ರೀತಿ ಇದ್ದಾಗ ನಾನು ಮಾಡಬಹುದು ಅಂತ ಅಂತೇಳ್ಬಿಟ್ಟು ಈ ರೀತಿ ಸ್ವಲ್ಪ ಆಳ ಮಾಡ್ಕೊಂಡು ನಾವು ಮಾಡಿದ್ವಿ ಸರ್. ನಾವು ಮೀನು ಸಾಕಾಣಿಕೆಗೆ ವಿಶೇಷವಾಗಿ ಏನಾದರೂ ಕಾಳಜಿ ವಹಿಸ್ಬೇಕಾ? ಸರ್ ವಿಶೇಷವಾದ ಕಾಳಜಿ ನನ್ನ ಪ್ರಕಾರ ಸೋಮಾರಿ ಬೆಳೆ ಸರ್ ಅದು, ಅದಕ್ಕೆ ನಮ್ಗೆ ರೇಷ್ಮೆ ಹೋಲಿಸ್ಕೊಂಡ್ರೆ ತುಂಬಾ ಸೋಮಾರಿ ಬೆಳೆ ಸರ್ ಅದು. ಈಗ ನೀವು ಹೆಂಗೆ ಅಂತ ಅಂದ್ರೆ, ಈಗ ತೀರಾ ನೀವು ಮನೆ ಪಕ್ಕನೆ ಮಾಡ್ಕೊಂಡ್ರೆ ನೀವು ಸಂಜೆ ಟೈಮ್ ಆದ್ರೂ ನಿಮ್ಗೆ ಬಿಡುವುದ ವೇಳೆಯಲ್ಲಿ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ನೀವು ವಾಕ್ ಹೋದ್ರು ಕೂಡ ಅವಾಗ ನೀವು ಒಂದು ಪುರಿ ಆಗಿರ್ಬೋದು ಅಥವಾ ಒಂದು ಫುಡ್ ಆಗಿರ್ಬೋದು ಭತ್ತ ತೋಡಾಗಿರ್ಬೋದು, ನೀವು ಭತ್ತ ತೋಡ ಸಿಗ್ಲಿಲ್ಲ ಅಂದ್ರೆ ಸರ್ ಹೆಂಗೆ ಅಂತ ಅಂದ್ರೆ ಈ ಬಳೆ ದಿಂಡು ಬರುತ್ತಲ್ಲ ಸರ್, ಬಳೆ ಎಲೆದು ಆ ದಿಂಡನ್ನ ಉತ್ತಿಸ್ಬಿಟ್ಟು ಹೆಸರು ಕೂಡ ಅವತ್ತು ತಿನ್ಕೊಂಡು ಜೀವನ ಮಾಡ್ತಾರೆ ಸರ್. ನಾವ್ ಹೆಂಗೆ ಅಂತ ಅಂದ್ರೆ ನಾವು ಜಾಸ್ತಿ ಫುಡ್ ಹಾಕಲ್ಲ ಸರ್, ಒಂದು ಕರೆಕ್ಟ್ ಆಗಿ ಒಂದು ತಿಂಗಳಿಗೆ 2 ಮಂಕರೆ ಸಗಣಿ ಹಾಕ್ತೀವಿ ಸರ್, ಸಗಣಿ ಜೊತೆಗೆ ಬಾಳೆ ದಿಂಡು ಬರುತ್ತಲ್ಲ ಸರ್, ಆ ಬಾಳೆ ದಿಂಡನ್ನ ನಾವು ಸಣ್ಣಕ್ಕೆ ಉತ್ತರಿಸ್ಬಿಟ್ಟು ಕುರಿಮರಿಗಳಿಗೆ ಉತ್ತರಿಸ್ತೀವಲ್ಲ ಸರ್ ಅದ್ರ ಉತ್ತರಿಸ್ಬಿಟ್ಟು ಹಾಕ್ಬಿಟ್ರೆ 2 ದಿವಸಕ್ಕೆ ತಿನ್ಕೊಬಿಡುತ್ತೆ ಅದು. ನ್ಯಾಚುರಲ್ಲಿಗೆ ಬೆಳಿತೀವಿ ಸರ್, ಜಾಸ್ತಿ ಫುಡ್ ಏನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಸರ್ ನಮ್ದು. ಹೆಂಗ್ ಮಾರಾಟ ಮಾಡ್ತಿದ್ರಿ ಸರ್? ನಾವು ಹೆಂಗೆ ಅಂತಂದ್ರೆ ಕೆಜಿಗೆ 100 ರೂಪಾಯಿ ಮಾರಾಟ ಮಾಡ್ತಾ ಇದೀವಿ ಸರ್. ಹಿಡಿಯೋದಂಗೆ ಹಿಡಿಯೋದಂಗೆ ಅಂತಂದ್ರೆ ನಾವು ಅಲ್ಲೊಂದು ಬಲೆ ಇಟ್ಕೊಂಡಿದೀವಿ, ಆ ಬಲೆ ಇಟ್ಕೊಬಿಟ್ಟು ಒಂದು ಸಣ್ಣದೊಂದು ಇದ್ ಮಾಡ್ಕೊಂಡು ಜಾಲರಿ ಟೈಪ್ ಮಾಡ್ಕೊಂಡು ಅದಕ್ಕೆ ಬಿಟ್ಕೊಂಡಿರ್ತೀವಿ. ರೈತರುಗಳು ಬರ್ತಾರೆ, ಅವರೇ ಬಂದು ಅವರೇ ತೂಕ ಅಲ್ಲೇ ನಮ್ದು ಸ್ಕೇಲ್ ಇದೆಯಲ್ಲ ಆ ಸ್ಕೇಲ್ ಅಲ್ಲೇ ತೂಕ ಮಾಡ್ಬಿಟ್ಟು ಜೀವಂತ ಮೀನುಗಳನ್ನ ತೂಕ ಮಾಡ್ಬಿಟ್ಟು ಕೊಡ್ತೀವಿ ಸರ್, 100 ರೂಪಾಯಿ ಕೊಡ್ತೀವಿ ಸರ್. ಹಂದಿ ಸಾಕಾಣಿಕೆ ಹೆಂಗ್ ಪ್ರಾರಂಭ ಆಯ್ತು ಸರ್? ಹಂದಿ ಸಾಕಾಣಿಕೆ ಅದೇ ಲಾಕ್ಡೌನ್ ಟೈಮಲ್ಲಿ ಮೀನ್ ಸಾಕ್ದಂಗೆ ಅದನ್ನ ನಾವು ಸಾಕ್ಬೇಕು ಅಂತ ಅನ್ಕೊಂಡ್ವಿ. ಒಂದು ಮಿಷಿನ್ ಮನೆ ಕಾಲಿ ಬಿದ್ದಿತ್ತು ಸರ್, 10x10 ಕಾಲಿ ಬಿದ್ದಿತ್ತು. ಇದರಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಹಂದಿ ಫಾರಂಗೆ ಹೋದ್ವಿ. ಚಂದ್ರಪಟ್ಟಣ ಪಕ್ಕದಲ್ಲಿ ಹಂದಿ ಫಾರಂ ಇತ್ತು, ಅಲ್ಲಿಗೆ ಹೋಗಿ ಒಂದು 7 ಮರಿಗಳು ತಗೊಬಂದೆ. 35,000 ಕೊಟ್ಟು 5,000 ವೆಟರಿನರಿ ಕಾಲೇಜಲ್ಲಿ ಅವರು 2.5 ವರ್ಷವರೆಗೆ ಮರಿ ಕೊಡ್ತಾ ಇದಾರಂತೆ. ಆ ಟೈಮಲ್ಲಿ ಇತ್ತಿಲ್ಲ ಪಾಪ, ಲಾಕ್ಡೌನ್ ಟೈಮಲ್ಲಿ ಇತ್ತಿಲ್ಲ. ಅಲ್ಲಿ ಫೋನ್ ಮಾಡಿದ್ವಿ ಚೇತನ್ ಅವ್ರಿಗೆ, ಅವಾಗ ಅವರು ಸರ್ ಇಲ್ಲ ನೆಕ್ಸ್ಟ್ ಮಂತ್ ಕೊಡ್ತೀನಿ ಸರ್ ಅಂತಂದ್ರು. ನೆಕ್ಸ್ಟ್ ಮಂತ್ ಕಾಯಕ್ರೆ ನಮಗೆ ಲೇಟ್ ಆಗುತ್ತಲ್ಲ ಅಂತ ಹೇಳಿ ಏನ್ ಮಾಡ್ಬಿಟ್ಟು ನಾವು ಪ್ರೈವೇಟ್ ಅಲ್ಲಿ ಇಲ್ಲಿ ಫಾರಂಗೆ ಹೋಗ್ಬಿಟ್ಟು 5,000 ಕೊಟ್ಟು 35,000 ಕೊಟ್ಟು ನಾವು ಹಂದಿ ಮರಿಗಳು ತಗೊಬಂದ್ವಿ. ತಗೊಬಂದು 9 ತಿಂಗಳು ಸಾಕಿದಿತ್ತು, ತುಂಬಾ ಚೆನ್ನಾಗಿ ಬಂತು. 1 ಕ್ವಿಂಟಲ್ 5 ಕೆಜಿ, 1 ಕ್ವಿಂಟಲ್ 10 ಕೆಜಿ ಬಂತು. ನಾವು 15 ಸೆಕೊಂದು ಕಟ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ನಮ್ದು 3-4 ತಿಂಗಳಿಗೆ ಹಂದಿಗಳು 7 ಖಾಲಿ ಆಗ್ಬಿಟ್ಟು. ನಾವು ಅಲ್ಲೇ ನಮ್ಮ ಜಮೀನ ಹತ್ರನೇ ಕುಯ್ದ್ಬಿಟ್ಟು ನಾವೇ ಸ್ವಂತವೇ ಮಾರಾಟ ಮಾಡೋದು. ಅದನ್ನ ಹಂದಿಗಳನ್ನ ಉಂಡಿ ಮಾರಾಟ ಮಾಡ ಸರ್? ಇಲ್ಲ, ಉಂಡಿ ಮಾರಿದ್ರೆ ಸರ್ 110 ರೂಪಾಯಿ ಕೆಜಿ ತಗೋತಾರೆ, ಜೀವ ಸಮೇತ ತೂಕ. ಆ ರೀತಿ ಮಾಡಿದಾಗ ನಮ್ಗೆ ಏನು ಉಪಯೋಗ ಆಗಲ್ಲ ಸರ್. ಈಗ ನಮ್ಗೆ 110 ರೂಪಾಯಿ 1 ಕ್ವಿಂಟಲ್ ಆದ್ರೆ ನಮ್ಗೆ 11,000 ರೂಪಾಯಿನ ಸಿಗುತ್ತೆ ನಮ್ಗೆ. ಆ ರೀತಿ ಇದ್ದಾಗ ನಾನು ಯಾಕೆ ನಾನೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಪಕ್ತೂರವರೊಬ್ರು ಹಂದಿ ಕುಯ್ಯಾರಿದ್ರು, ಅವ್ರಿಗೆ ಒಂದು 600 ರೂಪಾಯಿ ಒಂದು ಹಂದಿಗೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಮಾತಾಡ್ಕೊಂಡು ಕರ್ಕೊಬಂದ್ವಿ. ಅವರು ಎಲ್ಲ ಕೂತ್ಕೊಟ್ಟು ಕಟ್ ಮಾಡಿ ಎಲ್ಲ ಹೋಗ್ತಾರೆ. ಸುತ್ತಮುತ್ತ ರೈತರುಗಳೆಲ್ಲ ಹತ್ರ ನನ್ನ ಫೋನ್ ನಂಬರ್ ಇದೆ, ಅವರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ಕೊಂಡು ಸರ್ ಇಂಥ ದಿವಸ ಹಂದಿ ಕಟಾವ್ ಮಾಡ್ತಾ ಇದ್ದೀನಿ, ನಿಮ್ಗೇನಾದ್ರು ಬೇಕಾ ಅಂತ ಕೇಳಿದ್ರೆ ನಮ್ಗೆ ಇಷ್ಟಿಷ್ಟು ಕೆಜಿ ಬೇಕು ಅಂತ ಹೇಳಿ ನಮಗೆ ಆರ್ಡರ್ ಕೊಡ್ತಾರೆ. ಎಲ್ಲ ಸೇರಿ ಕೂತು ಮಾತಾಡಿ ನಾನು ಈ ಥರ ಹಿಂಗೆ ಹಂದಿ ಕಟ್ ಮಾಡ್ತಾ ಇದ್ದೀನಿ ಮಂಗಳವಾರ, ನಿಮಗೆ ಮಟನ್ ಬೇಕಾ ಅಂತ ಎಲ್ಲರಿಗೂ ಫೋನ್ ಹಚ್ಚಿದ್ರೆ ನಾನು, ಹ್ಞೂ ಸರ್ ಬೇಕು ಅಂತ ಹೇಳಿ ಎಲ್ಲ ನನಗೆ ಆರ್ಡರ್ ಕೊಡ್ತಾರೆ. ಆ ಆರ್ಡರ್ ಕೊಟ್ಟಾಗ ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಅವರಿಗೆ ಕೊಡ್ತೀನಿ ಸರ್. ಒಂದು ಹಂದಿಗೆ 21,000 ಸಿಗುತ್ತೆ ಸರ್. 21,000 ನಮಗೊಂದು 7-8,000 ಖರ್ಚು ಬರುತ್ತೆ. ಒಂದು ಹಂದಿಗೆ 11,000 ರೂಪಾಯಿ ಲಾಭ ಆಗುತ್ತೆ. 7 ಹಂದಿಗೆ ಒಂದು 76,000 ರೂಪಾಯಿ ಸಿಕ್ತು ಸರ್ ನಮ್ಗೆ ಒಟ್ಟಿಗೆ. ಹಂದಿ ಸಾಕಾಣಿಕೆ ಇನ್ನು ಮುಂದುವರೆದಿದೆ? ಹಾ ಸರ್, ಹಿಂಗೆ ಇನ್ನು ಮುಂದೆ ಮುಂದುವರೆದಿದೆ. ಈಗ ಒಂದು ಬ್ಯಾಚ್ ಖಾಲಿ ಆಗಿದೆ 7, ಈಗ ನೆಕ್ಸ್ಟ್ ಬ್ಯಾಚ್ ಹೇಳಿದ್ದೀನಿ ಒಂದು 7 ಮರಿಗೆ, ಈಗ ನೆಕ್ಸ್ಟ್ ಹೇಳಿದ್ದೀನಿ ಬಂದಿಲ್ಲ ಸರ್, ಇನ್ನು ಮುಂದಿನ ತಿಂಗಳಿಗೆನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ತಂದ್ಬಿಟ್ಟು ಮತ್ತೆ ಶುರು ಮಾಡ್ತೇವೆ ಸರ್. ನಾವು ಹಂದಿ ಸಾಕಾಣಿಕೆಗೆ ಏನಾದರೂ ವಿಶೇಷ ಕಾಳಜಿ ಬೇಕು ಸರ್? ವಿಶೇಷ ಕಾಳಜಿ ಅದಕ್ಕೂ ಏನಿಲ್ಲ ಸರ್. ಈಗ ಬೆಳಿಗ್ಗೆ ಒಂದು ಟೈಮ್ ಮೇವ್ ಹಾಕ್ತೀವಿ, ಸಂಜೆ ಒಂದು ಟೈಮ್ ಇದ್ರೆ ಅವಶ್ಯಕತೆ ಇದ್ರೆ ಹಾಕ್ಬೋದು ಸರ್. ಅವಶ್ಯಕತೆ ಇಲ್ಲ ಅಂತಾರೇನ ಬೇಡ, ತೊಂದರೆ ಇಲ್ಲ. ಹೆಂಗೆ ಅಂತ ಅದು ಸ್ವಲ್ಪ ಗಲೀಜ್ ಮಾಡ್ಕೊಳತ್ತೆ. ನಾವು ನೀಟಾಗಿ ನೀರು ಹೊಡ್ಕೊಂಡು ಮಾಡಿದ್ದೆ ಅದರಲ್ಲಿ, ಅದು ಗೊಜ್ಜೆ ಅಂತಂದ್ರೆ ಎಲ್ಲ ಪ್ರತಿಯೊಂದು ಗೊಜ್ಜೆ ಇರುತ್ತೆ ಸರ್. ನಾವು ನೀಟಾಗಿ ಇಲ್ಲ ಅಂತ ನಾವು ಮನುಷ್ಯನೇ ಗಲೀಜಾಗ್ಬಿಡ್ತೀವಿ. ಈಗ ಡೈಲಿ ಬೆವತ್ತಾಗ ಸ್ನಾನ ಮಾಡ್ಕೊಳ್ಳೋದಾಗಲಿ, ಶುದ್ಧವಾಗಿರೋದಾಗಲಿ, ಶುದ್ಧವಾಗಿ ನೀರು ಕುಡಿಯೋದಾಗಲಿ ಇದ್ರೆ ಮನುಷ್ಯನ ಚೆನ್ನಾಗಿರ್ತಾನೆ. ಮನುಷ್ಯನ ಬೆವತ ಇದು ವಾಸನೆ ಅಂತ ಹೇಳಿ ಸುಮ್ಮನಾದ್ರೆ ಅವರು ಗಲೀಜು ಬರುತ್ತಲ್ಲ. ಆ ರೀತಿ ಹಂಗೆ ಹಂದಿಗಳು ಸ್ವಲ್ಪ ಗಲೀಜು ಇರುತ್ತೆ, ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ ಅದು. ಸರ್ ಇಲ್ಲ, ಡೈಲಿ ಒಂದ್ಸಲ ನೀರು ಹೊಡಿಲೇಬೇಕು. ಅವಕ್ಕೂ ಫ್ರೆಶ್ ಆಗಿದ್ರೆ, ಅವು ಫ್ರೆಶ್ ಆದ ಗಾಳಿ ಸಿಕ್ಕಿದ್ರೆ ಕಾಯಿಲೆಗಳು ಕಡಿಮೆ ಆಗುತ್ತೆ, ಜಾಸ್ತಿ ಕಾಯಿಲೆಗಳು ಬರಲ್ಲ. ನಾವು ಗಲೀಜ್ ಮಾಡ್ಕೋತು ಅಂತಂದ್ರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಜ್ವರ ಬರೋದಾಗ್ಲಿ, ಬೇದಿ ಆಗಿರ್ಬೋದು, ಅಥವಾ ವೈರಸ್ ಅಟ್ಯಾಕ್ ಆಗಿ ಬೇರೆ ಬೇರೆ ಕಾಯಿಲೆಗಳು ಅಟ್ಯಾಕ್ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ನಮಗೆ ರೋಗ ಅಂತದೇನು ನಮಗೆ ಕಂಡು ಬರಲಿಲ್ಲ ಸರ್. ನಾವು ಈಗ ನಾವು 2 ಬ್ಯಾಚ್ ಮರಿ ಕೊಟ್ಟಿದೀವಿ, 2 ಬ್ಯಾಚ್ ಮರಿ ಕೊಟ್ಟಾಗ ನಮ್ಗೇನು ಆ ರೀತಿ ತೊಂದರೆ ಏನು ಕಾಣಲಿಲ್ಲ ಸರ್ ನಮ್ಗೆ. ಯಾಕೆಂದ್ರೆ ಶುದ್ಧವಾಗಿ ಮಾಡ್ಕೋಬೇಕು ಸರ್ ಅದನ್ನೇ. ಕ್ಲೀನ್ ಶುದ್ಧತೆ ಎಲ್ಲದರಲ್ಲೇ ಶುದ್ಧತೆ ಎಲ್ಲಿರುತ್ತೋ ಅಲ್ಲಿ ನಮ್ಗೆ ಯಶಸ್ಸು ಕಟ್ಟಿಟ್ಟಬುತ್ತೆ ಸರ್ ನಮ್ಗೆ. ಹೌದು ಸರ್. ಕೋಳಿ ಎಷ್ಟು ಹಾಕಿದ್ರಿ ಸರ್? ಕೋಳಿ ನಾಟಿ ಕೋಳಿ ಒಂದು 20 ಇದಾವೆ. ಅದು ನಮ್ಮ ಮನೆ ಬಳಕೆಗೆ ನಾವು ಮಾಡ್ಕೋತೀವಿ ಸರ್. ಹಂಗೆ ಅಂತಾನೆ ವೆರೈಟಿ ವೆರೈಟಿ ಕೋಳಿಗಳೆಲ್ಲ ಸಾಕಿದೀವಿ. ಸಿಲ್ಕಿ ಕೋಳಿ ಅಂತ ಫ್ರಾನ್ಸಿ ಕೋಳಿ ಬರುತ್ತಲ್ಲ ಸರ್, ಕಾಲಲ್ಲಿ ಮತ್ತೆ ಇದು ಪುಕ್ಕ ಬರುತ್ತಲ್ಲ ಕೂದಲು, ಫ್ರಾನ್ಸಿ ಕೋಳಿ ನೋಡಕ್ ಚೆನ್ನಾಗಿರುತ್ತೆ ಅಂತ ಅಂತೇಳಿ ತಂದ್ವಿ. ಇನ್ನು ಅದ್ರ ಜೊತೆಗೆ ರಣಪಾತ ಕತ್ತಲ್ಲಿ ಕೂದಲು ಇರಲಿಲ್ಲ ಸರ್. ರಣಪಾತ ಒಂದ್ ನಾಟಿ ಕೋಳಿ ಒಂದ್ 4 ಇದ್ದಾವೆ, ಕಡಕ್ನಾಥ್ ಒಂದ್ 4 ಇದ್ದಾವೆ, ಆಮೇಲೆ ಸ್ವರ್ಣಾಧಾರ ಅಂತ ಬರುತ್ತೆ ಮೊಟ್ಟೆ ಮೊಟ್ಟೆ ಇಡ ಜಾತಿ, ಸ್ವರ್ಣಾಧಾರ ಮತ್ತೆ ಗಿರಿರಾಜ, ಆ ಒಂದ್ 4 ಇದಾವೆ ಸರ್ ಒಟ್ಟಿಗೆ. ನಮ್ಮ ಮನೆ ಬಳಿಗೆ ಮಕ್ಳು ಇದಾವೆ, ನನ್ನ ಮನೆಯಲ್ಲಿ ನನ್ನ ತಂಗಿ ಮಗಳೊಬ್ಳು, ನನ್ನ ಮಕ್ಳು ಇಬ್ರು ಇದ್ದಾರೆ, ಅವ್ರೆಲ್ಲರಿಗೂ ಮೊಟ್ಟೆ ಎಲ್ಲ ಚಿಕ್ಕ ಮಕ್ಳಲ್ವಾ, ಮೊಟ್ಟೆ ಪರ್ಪಸ್ಗೋಸ್ಕರ ನಾನು ಗಿರಿರಾಜ ಸ್ವರ್ಣಾಧಾರ ಎಲ್ಲ ಸಾಕೊಂಡು ಮನೆ ಬಳಕೆಗೋಸ್ಕರ ನಾಟಿ ಮೊಟ್ಟೆ ತಿನ್ನ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ ಹಾರ್ಮೋನ್ಸ್ ಎಲ್ಲ ಅಂತ ಅಂತೇಳ್ಬಿಟ್ಟು ನಾನು ಅದನ್ನ ಇದು ಮಾಡ್ತಿದ್ದೀನಿ ಸರ್ ನಾನು ಮನೆ ಬಳಕೆಗೋಸ್ಕರ. ಬಾತ್ಕೋಳಿ, ಪಾರಿವಾಳ ಇವು ಕೂಡ ಇದಾವೆ. ಹೌದು ಸರ್, ಹೌದು ಸರ್, ನಮ್ಮ ಖುಷಿಗೋಸ್ಕರ ಸಾಕಂಡ್ರೆ ಸರ್. ಈಗ ನನಗೆ ತುಂಬಾ ಕೆಲಸ ಮಾಡಿ ಸುಸ್ತಾಗಿ ಬಂದಾಗ ಅದ್ರ ಜೊತೆ ಒಡನಾಟ ಮಾಡ್ಕೊಂಡು ಒಂದ್ 1/2 ಗಂಟೆ ಒಂದು 20 ನಿಮಿಷ ಟೈಮ್ ಪಾಸ್ ಮಾಡಿದ್ರೆ ನಮ್ಗೆ ಎಷ್ಟೇ ಕೆಲಸ ಮಾಡಿದ್ರೆ ನಮ್ಗೆ ಆಯಾಸ ನಮ್ಗೆ ಹೊಂಟೋಗ್ಬಿಡುತ್ತೆ. ನಮ್ಗೆ ಒಂದು ಪಕ್ಷಿ ಮೇವಾಕದಾಗಿರ್ಬೋದು, ಇನ್ನ ನಾವು ಒಂದು 3 ಜೊತೆ ನಾಯಿ ಇದೆ ಸರ್, ನಾಯಿಲನ್ನ ನಾವು ಬ್ರೀಡಿಂಗ್ ಮಾಡ್ತೀವಿ. ಆ ಮರಿಗಳನ್ನ ನಾವು ಡ್ಯಾಶ್ ಅಂಡ್ ಮತ್ತೆ ಲ್ಯಾಬರ್ ಡಾಗ್ ಮತ್ತೆ ರ್ಯಾಟ್ ವೀಲರ್ ಇದೆ, ರ್ಯಾಟ್ ವೀಲರ್ ಗನ್ ಮರಿ, ಇನ್ನ ಲ್ಯಾಬರ್ ಡಾಗ್ ಹೆಣ್ಣು ಮರಿ, ಆಮೇಲೆ ಡ್ಯಾಶ್ ಅಂಡ್ ಮತ್ತೆ ಹೆಣ್ಣು ಮರಿ. ಅದು ಒಂದ್ ವರ್ಷಕ್ಕೆ 2 ಬ್ಯಾಚ್ ಮರಿ ಮಾಡ್ತೇವೆ ಸರ್ ನಾವು. ಒಂದ್ ಬ್ಯಾಚ್ ಅಲ್ಲಿ ನಮ್ಗೆ 20-25 ಸಾವಿರ ದುಡ್ಡು ಸಿಗುತ್ತೆ ಒಂದ್ ಬ್ಯಾಚ್ಗೆ. 2 ನಾಯಿಂದ 50 ಸಾವಿರ ಸಿಗುತ್ತೆ ವರ್ಷಕ್ಕೆ, 1 ಲಕ್ಷ ದುಡ್ಡು ಸಿಗುತ್ತೆ. ನಾಯಿ ಮರಿಗಳು ಮಾರ್ತೀವಿ, ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಸಾಕೊಂಡಿದೀವಿ, ಬ್ರೀಡಿಂಗ್ ಮಾಡಿಸ್ಕೊಂಡು ನಾವು ನಾಯಿ ಮರಿಗಳನ್ನ ಮಾರ್ತೀವಿ ಸರ್ ನಾವು. ಒಟ್ಟಾರೆ ಕೃಷಿ ಏನನ್ಸುತ್ತೆ ಸರ್? ತುಂಬಾ ಖುಷಿ ಸರ್. ಅಂದ್ರೆ ಕೃಷಿ ಹೆಂಗೆ ಅಂದ್ರೆ ಖುಷಿ ಪಟ್ಟು ಮಾಡ್ಬೇಕು ಸರ್. ಅಯ್ಯೋ ನನ್ಗೆ ಆಗಲ್ಲಪ್ಪ, ನನಗೆ ಸೋಮಾರಿತನ ಇರಬಾರ್ದು ಸರ್ ಅಲ್ಲಿ. ಖುಷಿಯಿಂದ ಕೃಷಿ ಮಾಡಿದ್ರೆ ಯಾವತ್ತಿದ್ರು ಕಟ್ಟಿಟ್ಟಬುತ್ತೆ ಸರ್ ಅದು. ಈಗ ಒಬ್ಬ ಮನುಷ್ಯ ನಾವೇನೇ ನಾವು ಬೆಳವಣಿಗೆ ಆಗ್ಬೇಕು ಅಂದ್ರೆ ಖುಷಿಯಿಂದ ಯಾವುದೇ ಕೆಲಸ ಶುರು ಮಾಡ್ಬೇಕು. ಏನ್ ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಕೈಲಿ ಏನು ಮಾಡಕ್ಕಾಗಲ್ಲಪ್ಪ ಅಂತ ಕೂತ್ಕೊಂಡ್ರೆ ನಿಮ್ ಕೈಲಿ ಆಗೋದೇ ಇಲ್ಲ ಅದು. ಇಲ್ಲ ನಾನು ಮಾಡೇ ಮಾಡ್ತೀನಿ, ಸಾಧನೆ ಮಾಡಿ ನಿಲ್ತೀನಿ ಅಂತ ನೀವು ಹೊರಟ್ರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಸರ್. ಎಲ್ಲದರಲ್ಲೂ ಸಕ್ಸಸ್ ಕಾಣ್ಬೋದು. ಒಟ್ಟಿಗೆ ನಿಷ್ಠೆಯಿಂದ ಮಾಡ್ಬೇಕು. ನಾವು ಎಷ್ಟು ಅಭಿಮಾನ ಇಡ್ತೀವಿ ಯಾವುದೇ ಒಂದು ಬೆಳೆ ಆಗಲಿ ಇರ್ಬೋದು, ಒಂದು ಕೆಲಸ ಆಗಿರ್ಬೋದು, ಅದ್ರಲ್ಲಿ ಎಷ್ಟು ಅಭಿಮಾನ ಇಡ್ತೀವಿ ಅಷ್ಟೇ ಅಭಿಮಾನದ ಅದು ನಿಮ್ಮನ್ನ ಯಾವುದೋ ಲೆವೆಲ್ಗೆ ತಗೊಂಡೋಗುತ್ತೆ. ಅದು ಅದನ್ನ ಪ್ರೀತಿ ಪಟ್ಟು ಮಾಡಿ. ಯಾವುದೇ ನನ್ನ ಸ್ನೇಹಿತರಿಗೆ ಹೇಳೋದಷ್ಟೇ, ನಾನು ಯಾವುದೇ ಕೆಲಸ ಆಗಲಿ ಪ್ರೀತಿಯಿಂದ ಮಾಡಿ. ವ್ಯವಸಾಯ ಮಾಡಿದ್ರೆ ನನಗೆ ಒಂಥರ ನಾಚಿಕ್ಗೇಡು, ಆಮೇಲೆ ನಾನು ಅಫಿಷಿಯಲ್, ನಾನು ಚೆನ್ನಾಗಿ ಓದಿದ್ದೀನಿ, ಆ ರೀತಿ ಕೀಳಿರಮೆ ಯಾವತ್ತೂ ಮಡಿಕೊಳ್ಳೋಕೆ ಹೋಗ್ಬಿಡಿ ಸರ್. ಯಾವುದೇ ಕಾರಣಕ್ಕೆ ಇವತ್ತು ಇಂಜಿನಿಯರ್ ಓದಿರೋರು ವ್ಯವಸಾಯ ಮಾಡಿ ತುಂಬಾ ಯಶಸ್ಸು ಕಂಡಿರೋ ಸುಲಭ ಆಗುತ್ತೆ. ಹೌದು ಸರ್. ಅಂದ್ರೆ ಯಾಕೆ ಅಂತಾರೆ, ಎಜುಕೇಶನ್ ಇರ್ಬೇಕು ಯಾವ್ದಂತ. ಮುಂದೆ ಒಂದು ಯಾವ್ದಾರ ಒಂದು ವ್ಯವಹಾರ ಮಾಡೋಕ್ಕಾಗದಾದ್ರೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಆ ರೀತಿ ಇದ್ದಾಗ ಒಟ್ಟಿಗೆ ಯಾವುದೇ ಕಾರಣಕ್ಕೂ ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಕ್ ಹೋಗ್ಬೇಡಿ. ಇಷ್ಟಪಟ್ಟು ಖುಷಿ ಖುಷಿಯಿಂದ ಮಾಡಿದ್ದೆ ಆದ್ರೆ ನಿಮ್ಗೆ ಯಶಸ್ಸು ನಿಮ್ಗೆ ಕಟ್ಟಿಟ್ಟಬುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಮುಂಜೇಗೌಡರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡೋ ಸರ್? ಫೋನ್ ನಂಬರ್ ಇದೆ, ಫೋನ್ ಮಾಡಿದ್ರೆ ನಾನು ಯಾವತ್ತು ನಮ್ಗೆ ಇನ್ಫಾರ್ಮೇಶನ್ ಎಲ್ಲ ಇನ್ಫಾರ್ಮೇಶನ್ ನಂಬರ್ ಹೇಳಿ. 7899228-666-1 ಸರ್. ಇನ್ನೊಂದ್ಸರಿ ಹೇಳಿ, 7899228-666-1 ಸರ್. ಒಳ್ಳೆದು ಮಂಜೇಗೌಡ್ರೆ. ಸರ್, SLC ಫೇಲ್ ಆದ ನಂತರ ಕೃಷಿ ಮಾಡಬೇಕು, ಇಲ್ಲೇ ಬದುಕನ್ನ ಕಟ್ಟಿಕೊಳ್ಬೇಕು ಅಂತ ಹೇಳಿ ಕೃಷಿಯನ್ನ ಪ್ರಾರಂಭ ಮಾಡಿದವರು. ಕೃಷಿಯಲ್ಲಿ ಇವತ್ತು ಸಾಕಷ್ಟು ಸಾಧನೆ ಮಾಡಿದೀರ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಹೆಚ್ಚು ಗಳಿಕೆಯನ್ನ ಮಾಡಿದೀರ. ಇವತ್ತು ಯಾವ ಅಫಿಷಿಯಲ್ಗೂ ಕಡಿಮೆ ಇಲ್ಲದ ಹಾಗೆ ನಾನು ಬದುಕ್ತಾ ಇದ್ದೀನಿ, ನನ್ನ ಸಂಸಾರವನ್ನು ಕೂಡ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತ ಆತ್ಮವಿಶ್ವಾಸದ ಮಾತುಗಳನ್ನ ಆಡಿದಿರಿ. ಇನ್ನು ಮುಂದೆಯೂ ಕೂಡ ನಿಮ್ಮ ಕೃಷಿ ಅನ್ನುವಂಥದ್ದು ಹೀಗೆ ಇರಲಿ, ಕೃಷಿಯ ಮೇಲಿನ ಪ್ರೀತಿ ಆಸಕ್ತಿ ಎಲ್ಲವೂ ಕೂಡ ನಿಮ್ಮಲ್ಲಿ ಇರಲಿ, ನಿಮ್ಮ ಕೃಷಿ ಇನ್ನೂ ಹೆಚ್ಚು ಬೆಳವಣಿಗೆಯನ್ನ ಹೊಂದಲಿ, ನಿಮ್ಮ ಕೃಷಿ ಬದುಕಿನ ಸಮಗ್ರ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಇವತ್ತು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬಳದಾರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ಬಿಜಿ ಮಂಜೇಗೌಡ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನ ಮನ್ನಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನಮಂತ್ರಿ ಫಸಲ್ ಬೀಮಾ ಬುವಾಯಿ ಸೆ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ ಯೋಜನಾ ಸೆ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೆ ಜ್ಯಾದಾ ಕಿಸಾನ್ ಅಬ್ ಆಪ್ಕಿ ಹೈ ಬಾರಿ ನಜ್ದೀಕಿ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖಾ ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೆ ಕರಾ ಸಕ್ತಿ ಹೈ ಪಂಜೀಕರಣ ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕ್ತಾ ಹೈ ಪಂಜೀಕರಣ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:08. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಕನ್ನಡದಲ್ಲಿ ಭಾಷಣ, ವಿಷಯ ರಾಸಾಯನಿಕಗಳು ಜೀವನಕ್ಕೆ ಪೂರಕವೇ ಮಾರಕವೇ, ಇದರ ಬಗ್ಗೆ ಮಾತನಾಡುತ್ತಾರೆ ಜಯಂತ್ ಎಚ್. ರಾತ್ರಿ 9:00 ಯುವವಾಣಿಯಲ್ಲಿ ಕ್ವಿಜ್ ನೇರ ಫೋನಿನ್ ಕಾರ್ಯಕ್ರಮ, ಪ್ರಸ್ತುತಿ ಸ್ವರ್ಣದಾಸ್. 9:30 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ಕ್ರಿಪ್ಸ್ ಮಿಷನ್, ರಾಜಾಜಿ ಪ್ಲಾನ್ ಮತ್ತು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಕುರಿತು ರೂಪಕ ರಚನೆ ಡಾ ನಾಮದೇವ ಎಸ್ ಜಾಧವ್, ನಿರ್ಮಾಣ ಡಾ ಸದಾನಂದ ಪೆರ್ಲಾ. 10:00 ನಾಟಕ ಅಪರಾಧಿ ರಚನೆ ಪಿ ಅರವಿಂದ ಭದ್ರಾವತಿ, ನಿರ್ಮಾಣ ಪಿ ರವಿಶಂಕರ್. 10:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಡಾ ಎನ್ ಗಾಯತ್ರಿ ಅವರಿಂದ. 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳನ್ನು ಕೇಳಬಹುದು. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 9:05 ಪ್ರಾಯೋಜಿತ ಕಾರ್ಯಕ್ರಮ ಹಕ್ಕಿನ ಹಂಬಲ. ಪ್ರಾಯೋಜಕರು